ತಾನಗಲು ಉಕ್ಕುವುದೇತಕ್ಕೆ ಆ ಕಡಲು ಒತ್ತೇ ಗುಣಶೀಲೇನಿ ಹೇಳಲ ಬಾಲೆ ನದಿತಾನು ಹರಿವುದು ಕೂಡಲು ಜಲಧಿಯನು ಎಲ್ಲೋ ಹುಟ್ಟಿದ ನದಿತಾನು ಹರಿವುದು ಕೂಡಲು ಜಲಧಿಯನು ಹೊರೆಯುವ ದನಿ ಕೇಳು ನೀ ಕಾರಣ ಹೇಳು ಸನ್ನಿಧಿಗೈ ತಂದ ಮನಗಳು ದೊರೆಯುವ ಆನಂದ ಇದುವೇ ಜೀವನದ ಶಾಂತಿಯ ನಾದ ಆನಂದ ಮಂದಿರ ಕುಣಿತು ಸಮನವ ಕಳಿಸು ಕನುವ ಪ್ರೇಮದ ಗಾಳಿ ಬಂದು ಜೀವನ ಬರಲಿ ಜೀವನ ಬರಲಿ.